ಕಳಿಸಿ ಆ ಮೂಲಕ ರೈತರಿಗೆ ತಿಳುವಳಿಕೆ ನೀಡುವುದು ಬಹಳ ವಾಲ್ಮೀಕಿ ಒಂದು ಹೆಗ್ಗಳಿಕೆ. ತಾವು ಅಭಿಯಂತರರು ಆ ವಿಷಯದೊಳಗೆ ಬಹಳ ವಿಸ್ತೃತ ಕಾರ್ಯನಿರ್ವಹಿಸ್ತಾ ಇದ್ರಿ. ಅಭಿನಂದನೆಗಳು ಜಿ ಭೀಮಾ ನಾಯ್ಕ ಅವರೇ. ಈ ಒಂದು ನೀರು ನಿರ್ವಹಣೆಯೊಳಗೆ ಸಂಘಗಳನ್ನಾಗಿ ನಾವು ಮಾಡ್ತೀವಿ, ಅಂದ್ರೆ ಬಳಕೆದಾರ ಸಂಘಗಳನ್ನ ನೀವು ಮಾಡಿರ್ತೀರಿ, ಸಂಘದ ಕಾರ್ಯಕ್ಷೇತ್ರ ಹೆಂಗ್ ವಿಂಗಡಣೆ ಆಗ್ತದೆ, ಮತ್ತೆ ಅವ್ರಿಗೆ ಹಂಚಿದ ನೀರಿನ ಪಾಲು ಎಷ್ಟು, ಯಾವ ರೀತಿ ರೈತ ಈ ಒಂದು ನೀರಿನ ಪಾಲು ಇಷ್ಟೇ ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು, ಯಾವ ರೀತಿ ಮಾರ್ಗದರ್ಶಕರಾಗಿ ಅಭಿಯಂತರರು ಈ ಒಂದು ನೀರು ಬಳಕೆದಾರ ಸಂಘಗಳಿಗೆ ಬೆಂಗಾವಲಾಗಿ ನಿಲ್ತಾರೆ, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಮಾಡಿಕೊಡ್ಬೋದಾ? ತಾವು ಬಹಳ ಮಹತ್ತರ ಪ್ರಶ್ನೆ ಕೇಳಿದ್ರಿ ಸರ್, ಧನ್ಯವಾದಗಳು. ಇಲ್ಲಿ ಇದಕ್ಕೆಂದೇ ಇಂಜಿನಿಯರ್ಗಳು ಒಂದೊಂದು ಸಂಘಗಳ ಕ್ಷೇತ್ರವನ್ನು ಸೀಮಿತವಾಗಿ ರೈತ ಸಮೂಹವೇ ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗುವಂತೆ ಅಂದಾಜು 500 ರಿಂದ 700 ಹೆಕ್ಟೇರ್ ವರೆಗಿನ ಕ್ಷೇತ್ರವನ್ನು ವಿಂಗಡಿಸಲಾಗಿರುತ್ತದೆ. ಆ ಕ್ಷೇತ್ರದ ಸಮಗ್ರವಾದ ಮಾಹಿತಿಗಳಾದ ಆಯಾ ಕಾಲುವೆಗಳ ನಕ್ಷೆ, ಅವುಗಳಿಗೆ ಇರುವ ಔಟ್ಲೆಟ್ಗಳು, ಆ ಔಟ್ಲೆಟ್ಗಳ ನಿಖರ ಸ್ಥಳದ ಮಾಹಿತಿ, ಪ್ರತಿ ಔಟ್ಲೆಟ್ನಲ್ಲಿ ಒಳಪಡುವ ಕ್ಷೇತ್ರ ಪ್ರಮಾಣ ಎಲ್ಲವನ್ನೂ ಒಳಗೊಂಡಂತಹ ಮಾಹಿತಿ ಪತ್ರವನ್ನು ಸಿದ್ಧಪಡಿಸಿ ಅದರಲ್ಲಿ ಬರುವ ಫಲಾನುಭವಿಗಳ ವಿವರವಾದ ಹೆಸರು, ಅವನ ರೀಸರ್ವೆ ನಂಬರು, ಕ್ಷೇತ್ರ, ಅಚ್ಚುಕಟ್ಟಿನ ಪ್ರಮಾಣ ಎಲ್ಲವನ್ನು ವಿವರವಾಗಿ ನೀಡಲಾಗ್ತಿದೆ ಸರ್. ಇಂತಹ ಮಾಹಿತಿ ಅವನಿಗೆ ಸುಲಭವಾಗಿ ತಿಳಿಯುವಂತೆ ರೈತರ ಹೆಸರು, ರೀಸರ್ವೆ ನಂಬರು, ಅಚ್ಚುಕಟ್ಟು ಕ್ಷೇತ್ರ ಹೆಕ್ಟೇರ್ನಲ್ಲಿ ಬರುವಂತೆ, ಎರಡನೇದು ಸಂಘದ ವ್ಯಾಪ್ತಿ ಯಾವ ತೂಬಿನಿಂದ ಯಾವ ತೂಬಿನವರಿಗಿದೆ ಎಂಬ ಟ್ರೀ ಪ್ಲಾನು, ಮೂರನೇದು ಒಟ್ಟು ಸಂಘದ ಕ್ಷೇತ್ರ ಮಾಹಿತಿಯುಳ್ಳ ಅಚ್ಚುಕಟ್ಟಿನ ನಕ್ಷೆ ಸೀಪ್ ಮ್ಯಾಪ್, ಯಾವ ಯಾವ ಗ್ರಾಮಗಳು ಒಳಗೊಳ್ಳುತ್ತವೆ, ಏನೆಲ್ಲ ವಿವರವುಳ್ಳ ಮಾಹಿತಿಗಳ ಪತ್ರಗಳನ್ನು ತಿಳಿಯಪಡಿಸಲು ಪ್ರತಿ ಸಂಘಗಳಿಗೆ ನೀಡಲಾಗುತ್ತದೆ ಸರ್. ಅಲ್ಲದೆ ಅವನಿಗೆ ತನ್ನ ಸಂಘದ ಕ್ಷೇತ್ರಕ್ಕೆ ಯಾವ ಹಂತದಿಂದ ನೀರು ಪಡೆಯಬಹುದು ಎಂಬ, ಎಷ್ಟು ಆ ಸಂಘಕ್ಕೆ ಒದಗಿಸಲಾದ ನೀರಿನ ಗಾತ್ರ, ಪ್ರಮಾಣ ಅಳೆಯುವ ಮಾಪನಗಳನ್ನು ಅಳವಡಿಸಲಾಗಿರುತ್ತದೆ ಸರ್. ಇವುಗಳನ್ನು ತಿಳಿಯಪಡಿಸಲೆಂದೇ ಗೈಡ್ ಆಗಿ ಇಂಜಿನಿಯರ್ಗಳು ಅವರಿಗೆ ತಿಳಿಯಪಡಿಸಿದರೆ ಅರ್ಥೈಸಿಕೊಂಡು ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಕಾಲಕಾಲಕ್ಕೆ ಆಯಾ ಸಂಘಗಳಿಗೆ ಡ್ಯಾಮ್ ನೀರಿನ ಲಭ್ಯತೆ ಮಾಹಿತಿ, ಎಷ್ಟು ಪ್ರಮಾಣ ಕೃಷಿಗೆ ಲಭ್ಯವಾಗುತ್ತದೆ ಎಂಬ ಮಾಹಿತಿಯನ್ನು ಮೊದಲಾದಗಳನ್ನು ಹೇಳುವ ಕಾರ್ಯ ಕೂಡ ಇಂಜಿನಿಯರ್ಗಳು ಮಾಡಬೇಕಾಗ್ತದೆ. ನೋಡ್ರಿ, ಎಷ್ಟು ಗುರುತರವಾದ ಜವಾಬ್ದಾರಿ ಇದೆ. ಯಾಕಂದ್ರೆ ಸಾಕಷ್ಟು ಹೊಸ ಹೊಸ ಯುವ ಅಭಿಯಂತರರು ಈಗ ನಿಮ್ಮಲ್ಲಿ ನಿಯುಕ್ತಿ ಆಗ್ತಾ ಇದ್ದಾರೆ. ಅವರು ರೈತ ಬಾಂಧವರ ಮನಸ್ಸು, ರೈತ ಬಾಂಧವರಿಗೆ ಈ ಒಂದು ವಿಶೇಷವಾದ ನೀರಾವರಿಯ ಒಂದು ಸದುಪಯೋಗ ಬಳಕೆ ಹೇಗೆ ಮಾಡಿಕೊಳ್ಬೇಕು, ಅದರ ಒಂದು ಸೂಕ್ಷ್ಮತೆಯನ್ನ ಮತ್ತು ಅದರಲ್ಲಿರುವಂತಹ ಕೆಲವೊಂದು ನಿಯಮಾವಳಿಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಬಹಳ ಒಂದು ಸಮನ್ವಯತೆಯನ್ನು ಕಾರ್ಯನಿರ್ವಹಿಸಬೇಕಾಗ್ತದೆ. ಇದನ್ನು ಅವರು ಮನದಟ್ಟು ಮಾಡಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನ ಮಾಡಬೇಕು. ವಾಲ್ಮೀಕಿ ಈ ಕುರಿತಂತೆ ತರಬೇತಿ ನೀಡುವಂತ ಕೆಲಸ ಮಾಡುತ್ತದೆ ಅಭ್ಯಂತರಿಗೆ ಕೂಡ, ಆಮೇಲೆ ರೈತರಿಗೆ ಕೂಡ ಈ ನೀರು ಬಳಕೆದಾರ ಸಂಘ ಹೇಗೆ ಅಭ್ಯಂತರ ಜೊತೆಗೆ ಒಂದು ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ಸಮನ್ವಯತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಒಂದು ಅಭಿವೃದ್ಧಿ, ತಾವು ಕೂಡ ಅಭಿವೃದ್ಧಿ ಪಡಬಹುದು ಮತ್ತು ಸಂಘದ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಲಾಭ ಪಡ್ಕೊಳ್ಳಂಗಾಗಲಿ. ನೀರಾವರಿ ಅಚ್ಚುಕಟ್ಟು ಪ್ರದೇಶದ ಪ್ರತಿ ರೈತನಿಗೂ ಕೂಡ ಇರೋ ನೀರಿನಲ್ಲಿ ಸಮಪಾಲು ಸಿಗುವಂಗಾಗಬೇಕು ಅಂತೇಳಿ ಏನು ವಾಲ್ಮೀಕಿ ಅಥವಾ ಸರ್ಕಾರ ತುಡಿತಾ ಇದೆ ಅದನ್ನು ಪರಿಣಾಮಕಾರಿಯಾಗಿ ಈ ಅಭಿಯಂತರರು ರೈತರ ಹತ್ತಿರ ತೆಗೆದುಕೊಂಡು ಹೋಗಿ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಸಮರ್ಥರಾಗ್ತಾರೆ ಅಂತ ತಾವು ಹೇಳಿದ್ರಿ. ಭೀಮಾ ನಾಯ್ಕ ಅವರೇ, ನೀರಾವರಿ ಒಳಗೆ ಒಂದು ಹೇಳ್ತೀವಿ ನಾಲ್ಕು ಚಕ್ರಗಳು ಅಂತಂದ್ರೆ, ಯಾವ ನಾಲ್ಕು ಚಕ್ರಗಳು? ಸರ್, ನೀರಾವರಿ ಅನ್ನೋದೊಂದು ರಥ ಇದ್ದಾಗೆ ಅಂತ ನಾವು ಭಾವಿಸ್ಕೊಂಡ್ರೆ ಆ ರಥಕ್ಕೆ ನಾಲ್ಕು ಚಕ್ರಗಳು ಸರ್. ಅವು ಯಾವ್ಯಾವ ಅಂದ್ರೆ, ರೈತರು ಸರ್ ಮೊದಲನೇ ಚಕ್ರ, ನಿಗಮದ ಇಂಜಿನಿಯರ್ಗಳನ್ನ ಎರಡನೇ ಚಕ್ರ ಅಂತ ತಿಳ್ಕೊಂತೀವಿ, ಕಾಡ ಮೂರನೇದಾಗತ್ತೆ, ಹಾಗೂ ನಮ್ಮ ವಾಲ್ಮೀಕಿಯನ್ನು ಸೇರಿಸಿಕೊಂಡ್ರೆ ನಾಲ್ಕು ಚಕ್ರಗಳು. ಇವು ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ ಮಾತ್ರ ಆ ರಥ ಸರಿಯಾಗಿ ಎಳೆಯಬಹುದು ಅನ್ನೋ ಒಂದು ಅರ್ಥದಲ್ಲಿ. ವಾಲ್ಮೀಕಿ ಬಗ್ಗೆ ನಮ್ಗೆ ಗೊತ್ತಿದೆ, ಕಾಡ ಅಂದ್ರೇನು? ಕಾಡ ಸರ್, ಅದು ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ, ಅದರ ಪಾತ್ರ ಬಹಳ ದೊಡ್ಡದು ಸರ್. ಆಕ್ಚುಲಿ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಲ್ಲಿ ಅವರು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಓಕೆ, ಭೀಮಾ ನಾಯ್ಕ ಅವರೇ ಬಹಳ ಸಂತೋಷ, ಬಹಳ ವಿಸ್ತೃತವಾಗಿ ಮಾಹಿತಿ ಮಾಡ್ತಾ ಇದ್ದೀರಿ. ಈ ಒಂದು ಜಲಸಂಪನ್ಮೂಲ ಇಲಾಖೆ ಏನದಲ್ಲ, ಎಲ್ಲ ಒಂದು ಅಭಿಯಂತರರು ಜವಾಬ್ದಾರಿಗಳನ್ನು ಹಂಚಿಕೊಂಡು ರೈತರಿಗೆ ಸೇವೆ ಮಾಡಬೇಕು, ನೀರು ಬಳಕೆದಾರ ಸಂಘಗಳಿಗೆ ಒಂದು ಮಾಹಿತಿಯನ್ನು ನೀಡಬೇಕು, ಒಂದು ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಸಾಕಷ್ಟು ತುಡಿತಾ ಇರ್ತೀರಿ. ಈಗ ಸೇವೆ ಪಡೆಯುವಂತಹ ರೈತರು ಅದೊಂದು ಸಮುದಾಯದ ರೀತಿಯೊಳಗೆ ತಾವು ಹೇಳುವ ಎಲ್ಲ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನಗಳನ್ನ ಕೆಲವೊಮ್ಮೆ ಕೇಳದೆ ಹೋಗಬಹುದು, ಸಾಕಷ್ಟು ಸಮಸ್ಯೆಗಳು ಇರಬಹುದು, ಸಹಕಾರ ನೀಡದೇ ಇರಬಹುದು. ಅಂತಹ ಒಂದು ಕೆಲವೊಮ್ಮೆ ಏನಾಗ್ತದೆ, ನಿಮ್ಮ ಅಭಿಯಂತರಲ್ಲಿ ಕೂಡ ಸ್ವಲ್ಪ ತಾರತಮ್ಯ ಇರಬಹುದು, ನಾನ್ಯಾಕೆ ಅವರಿಗೆ ಹತ್ರ ಹೋಗಬೇಕು ಅಂತೇಳಿ. ಈ ತರ ಒಂದು ಕೆಲವೊಂದಿಷ್ಟು ಅಸಂಘಟಿತ ಪ್ರಯತ್ನಗಳೇನಿದಲ್ಲ, ಈ ತರ ಬಂದಾಗ ವಾಲ್ಮೀಕಿ ಜವಾಬ್ದಾರಿ ಏನು, ಯಶಸ್ವಿ ಅಭಿಯಂತರರಾಗಿ ಹೇಗೆ ಅಭಿಯಂತರರು ಮತ್ತು ಈ ರೈತರ ಮಧ್ಯೆ ಒಂದು ಒಳ್ಳೆಯ ಸಮನ್ವಯತೆ ಮೂಡಿಸುವ ನಿಟ್ಟಿನೊಳಗೆ ತಾವು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ರಿ? ಏನು ಈ ತರ ಸಂದರ್ಭದೊಳಗೆ ಈ ತರ ಒಂದು ಕಠಿಣ ಸಂದರ್ಭ ಬಂದಾಗ ಏನಾದ್ರು ಕಡಿವಾಣ ಹಾಕಬೇಕಾಗಬಹುದೇ, ಹೇಗು ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಮಾಡಿಕೊಡ್ಬೋದಾ? ಸರಿ, ಹೇಳ್ತೀನಿ ಸರ್. ಅವಶ್ಯವಾಗಿ ಎಲ್ಲಾ ಸಮಸ್ಯೆಗಳನ್ನು ಗ್ರಹಿಸಿಕೊಂಡೆ ಸರ್, ಇವುಗಳಿಗೆ ಸೂಕ್ತ ಕ್ರಮಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಸರ್. ಅದಕ್ಕೆ ಕಾನೂನು ನಿಯಮ ಇವುಗಳಲ್ಲಿ ತಿಳಿಯಪಡಿಸಲಾಗಿದೆ. ಅಲ್ಲದೆ ಈ ಉಪವಿಭಾಗಗಳನ್ನು ರಚಿಸಿಕೊಂಡು ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಒಂದ್ ಕಡೆ ಸರ್ಕಾರ, ಸಿಬ್ಬಂದಿ ಇನ್ನೊಂದ್ ಕಡೆ ಸಹಕಾರ ಸಂಘಗಳ ಪ್ರತಿನಿಧಿ, ಇವುಗಳನ್ನ ಒಪ್ಪಂದ ಮಾಡಿಕೊಳ್ಬೇಕು, ಎಂಒಯು ಮಾಡ್ಕೊಳ್ತೀವಿ ನಮ್ಮದು ಮತ್ತು ಸಹಕಾರ ಸಂಘಗಳ ನಡುವೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಂಒಯು, ಒಪ್ಪಂದ, ಯಾರ್ಯಾರ ಜವಾಬ್ದಾರಿಗಳು ಏನು ಎಂಬ ಅಂಶಗಳನ್ನು ಅದರಲ್ಲಿ ನಾವು ಸೇರ್ಪಡೆ ಒಪ್ಪಂದ ಪತ್ರ ಸೇರಿಸ್ತೀವಿ. ಹೌದು ಸರ್, ಹಂಚಿಕೊಂಡು ಅವುಗಳಿಗೆ ಒಂದೆಡೆ ಇಲಾಖೆ ಇಂಜಿನಿಯರ್ಗಳು ಸಹಿ ಮಾಡಿರ್ತಾರೆ, ಇನ್ನೊಂದೆಡೆ ಸಂಘದ ಸಿಬ್ಬಂದಿ ಸಹಿ ಮಾಡಿರ್ತಾರೆ. ಅವುಗಳಿಗೆ ಸಂಪೂರ್ಣವಾಗಿ ಇಂಜಿನಿಯರ್ಗಳ ಜವಾಬ್ದಾರಿ ಯಾವುವು, ಸಂಘವು ಯಾವ್ಯಾವ ಜವಾಬ್ದಾರಿಗಳು ನಿಭಾಯಿಸುವುದು ಎಂಬ ಅಂಶಗಳನ್ನು ಅಳವಡಿಸಲಾಗಿದೆ ಸರ್. ಅದು ಇಂತಹ ಎಂಒಯುಗೆ 5 ವರ್ಷದ ಆಡಳಿತಾವಧಿ ಇರುತ್ತದೆ, ನಂತರ ಪುನಃ ನವೀಕರಣಗೊಳಿಸಬೇಕಾಗ್ತದೆ ಸರ್. 5 ವರ್ಷ ಆದ್ಮೇಲೆ ತಪ್ಪಿತಸ್ಥರಿಗೆ ಶಿಕ್ಷೆ, ದಂಡ ಎಲ್ಲವನ್ನೂ ಇದರಲ್ಲಿ ನಾವೆಲ್ಲ ಹೇಳಿರ್ತೀವಿ. ಯಾಕಂದ್ರೆ ಆ ಸಂಘದಲ್ಲಿ ಕಂಡೀಷನ್ಸ್ ಅನ್ನು ಹಾಕಿ ಆ ಸಂಘಕ್ಕೆ ನಾವು ಎಂಒಯು ಮಾಡಿ ಕೊಟ್ಟಿರ್ತೀವಿ ಸರ್. ಅಷ್ಟೇ ಅಲ್ಲದೆ ಇಷ್ಟೊಂದು ಸೇವೆ ನೀಡಲಾದ ನೀರಾವರಿ ಇಲಾಖೆ ಫಲಾನುಭವಿಗಳಿಂದ ಸೇವಾ ಶುಲ್ಕ ಆಕರಿಸಲು ಕಾಲಕಾಲಕ್ಕೆ ಸಂಘಗಳಿಗೆ ಡಿಸಿಬಿ ಪೂರೈಸುವುದು ಅಷ್ಟೇ ಮಹತ್ತರದ ಅಂಶ ಆಗಿದೆ ಸರ್. ಅವರಿಂದ ನಾವು ಕರ ವಸೂಲಿ ಸೇವಾ ಶುಲ್ಕ ಅಂತ ಏನಂತೀವಿ ಅದನ್ನು ವಸೂಲಿ ಮಾಡೋದು ಅಷ್ಟೇ, ನೀರು ನಿರ್ವಹಣೆ ಕಾಲದಲ್ಲಿ ನೀರು ಪೋಲಾಗದಂತೆ ನೋಡಿಕೊಳ್ಳೋದು, ಕೊನೆ ಭಾಗದ ರೈತರಿಗೆ ನೀರನ್ನು ಮುಟ್ಟಿಸೋದು, ಇದು ಆ ಒಂದು ಜವಾಬ್ದಾರಿಯನ್ನು ಅವರಿಗೆ ನಾವು ಕೊಡ್ತೀವಿ ಸರ್. ಸಹಕಾರ ಸಂಘಗಳು ಅವರದ್ದು ವಾರಾಬಂದಿ ಪಟ್ಟಿಯನ್ನು ಸಿದ್ದಪಡಿಸಿಕೊಂಡು ನೀವು ಕೊನೆ ಭಾಗದ ರೈತರಿಗೂ ಕೂಡ ನೀರನ್ನು ಮುಟ್ಟಿಸಬೇಕು ಅನ್ನೋ ಒಂದು ಒಟ್ಟಾರೆಯಾಗಿ ಡ್ಯಾಮು, ಮುಖ್ಯ ಕಾಲುವೆ, ವಿತರಣಾ ಕಾಲುವೆ ನಿರ್ವಹಣೆ, ಸಂಪೂರ್ಣ ಹೊಣೆಗಾರಿಕೆ ಸಂಘದ ಕಾರ್ಯಕ್ಷೇತ್ರ ಪ್ರಾರಂಭಗೊಂಡ ನಂತರ ಅವರ ಸಹಭಾಗಿತ್ವದೊಂದಿಗೆ ಅವರಿಗೆ ಮಾರ್ಗದರ್ಶನ, ಸಲಹೆ, ಸೂಚನೆ, ತಾಂತ್ರಿಕ ಮಾಹಿತಿ ಮೊದಲಾದವುಗಳಿಗೆ ನಾವು ಇಂಜಿನಿಯರ್ಗಳು ಸಹಕಾರಿಯಾಗಿ ಅವರಿಗೆ ಕಾರ್ಯನಿರ್ವಹಿಸ್ತೀವಿ. ಒಟ್ಟಾರೆ ಸಾರಾಂಶ ಏನಂತೀರಿ ಭೀಮಾನಾಯ್ಕರೇ? ಅದೇ ನೀರಾವರಿ ಅನ್ನೋದೊಂದೇನು ರಥ ಅಂತ ಅಂದಿವಲ್ಲ ಸರ್, ಈ ರಥದಲ್ಲಿ 4 ಚಕ್ರಗಳಂತಂದ್ರೆ ನಾವು ರೈತರು, ನಿಗಮದ ಇಂಜಿನಿಯರ್ಗಳು, ಕಾಡ ಮತ್ತು ವಾಲ್ಮಿ ಇವರು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ರಥವನ್ನು ಮುನ್ನಡೆಸೋಣ ಅಂತ ಹೇಳ್ತಾ ಬಹಳ ಸಂತೋಷ ಭೀಮಾನಾಯ್ಕ ಅವರೇ. ತಾವು ಅಧೀಕ್ಷಕ ಅಭಿಯಂತರರು, ಪ್ರಾಧ್ಯಾಪಕರಾಗಿ ವಾಲ್ಮಿಯೊಳಗೆ ವಿಸ್ತೃತ ಅನುಭವ ಹೊಂದಿದ್ದೀರಿ. ಮುಖ್ಯವಾಗಿ ಒಂದು ಅಭಿಯಂತರ ಜವಾಬ್ದಾರಿ ಏನು, ಆಮೇಲೆ ನೀರು ಬಳಕೆದಾರ ಸಂಘಗಳ ಒಂದು ಜವಾಬ್ದಾರಿ, ನೀರಿನ ಪಾಲನೆ ಹೇಗೆ ಹಂಚಿಕೊಳ್ಬೇಕು, ಹೇಗೆ ರೈತರ ಮಧ್ಯೆ ಒಂದು ಸಮನ್ವಯತೆಯನ್ನು ಸಾಧಿಸಬೇಕು, ಇಂಜಿನಿಯರ್ಗಳು ಕೂಡ ರೈತರ ಜೊತೆಗೆ ಹೇಗೆ ಮಾರ್ಗದರ್ಶಕರಾಗಿ ನಿಯಮಾವಳಿಗಳನ್ನು ಸರಿಯಾಗಿ ಹೇಳಬೇಕು, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ ಅದ್ರ ಬಗ್ಗೆ ಕೂಡ ಒಂದು ವಿಸ್ತೃತ ಮಾಹಿತಿ ಮಾಡಿ ಅಚ್ಚುಕಟ್ಟು ಪ್ರದೇಶ ಪ್ರತಿಯೊಬ್ಬ ರೈತನಿಗೂ ಕೂಡ ನೀರು ಸಿಗೋಂಗ ಜವಾಬ್ದಾರಿ ನಮ್ದು, ಒಂದು ಸಮಭಾವ ಮನೋಭಾವನ ಇಟ್ಟುಕೊಳ್ಳೋದೇನಿದೆಯಲ್ಲ ಅದು ಬಹುಶಃ ವಾಲ್ಮಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ. ನಮ್ಮೆಲ್ಲ ಆತ್ಮೀಯ ಪರವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ನೀರಾವರಿ ಅಚ್ಚುಕಟ್ಟು ಪ್ರದೇಶದ ನೀರು ನಿರ್ವಹಣೆ ಕುರಿತು ಜಿ ಭೀಮಾನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಈಗ ಕೃಷಿ ಮಾಹಿತಿ. ಕೃಷಿ ಮಾಹಿತಿ ಭಾಗವಹಿಸುವವರು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಹೇಮಂತ ಬಾರು, ಒಂಚೂರು ಅಂಗಿ ಹಾಕೋಪ್ಪ. ಯಾಕೆ? ಒಂದಿಟ್ಟು ಹೊಲ ಕಡೆ ಹೋಗಿ ನಡಿ ಒಂಚೂರು. ಅದು ಏನಾಗೈತಿ, ನಮ್ಮ ಸಂಗಪ್ಪನಲ್ಲ ಹೊಲದಾಗ ಬೋರ್ ಹೊಡ್ಸಕತ್ತಾನಲ್ಪ. ಓಹೋ, ಅದು ಯಾಕೋ ಸಮಾತ್ನಾಗೆ ನೀರು ಹತ್ತಲ್ತ ಹೊಡ್ಸಕತ್ತಾನ ಹೊಡ್ಸೋದು, ಬರೇ ಗಾಳಿನೇ ಬರಾಕತ್ತೈತಿ, ಬರೇ ಇದ ಬರಾಕತ್ತೈತಿ, ಏನಂತ ತಿಳಿವಲ್ತು ನೋಡಪ್ಪ. ಅದು ಒಂದೊಂದು ಟೈಮ್ನೊಳಗೆ ಹಂಗಾಗತ್ತೆ, ಒಳಗಡೆ ನೀರಿನ ಸೆಲೆ ಆಯ್ತು ಇರ್ಲಿ, ಯಾರಿಗೆ ಗೊತ್ತಾಗಲ್ಲ ನೋಡ್ಸಾನಪ್ಪ ಐತಿ ಅಂತ ಯಾರೋ ವಿಜ್ಞಾನಿಗಳು ಬಂದು ಹೇಳಿದ್ರೆ ಖರೆ, ಆದರೂ ಆದರೆ ನೋಡು ಅಲ್ಲಿ ಬಾಜುಕನ ನಮ್ಮ ಇವೊಂದು ಕಲ್ಲಪ್ಪಂದು ಐತಪ್ಪ, ಅಲ್ಲಿ ಹತ್ತಿತ್ತು ಬಿಡ ನೀರು ಹತ್ತಿತ್ತು ಇಲ್ಲ ಅಂತಲ್ಲ, ಬಟ್ ಇವೊಂದು ಹೊಲ ಮಾತ್ರ ಹಿಂಗಾಗ್ಬಿಟ್ಟತ್ತಪ್ಪ, ಅದು ಏನು ತಿಳಿಯಬಲ್ತಪ್ಪ ಅಂತ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಂಡಿದ್ದ ಒಂದೊಂದು ಟೈಮ್ನ ತಿಳಿಯಲ್ಲ, ಅದು ಭೂಮಿಯೊಳಗೆ ಹೆಂಗೆ ಸೆಲೆ ಯಾವ ಕಡೆ ಇದೆ, ಅದು ನೀರಿನ ಸೆಲೆ ಬೇಕಲ್ಲ, ಸೆಲೆ ಇದ್ರೆ ನೀರು ಬರುತ್ತೆ, ಸೆಲೆನೇ ಇರಲಿಲ್ಲ ಅಂದ್ರೆ ಎಲ್ಲಿ ಬರುತ್ತೆ, ಹಂಗೂ ಇರುತ್ತೆ. ಅಂದ್ರೆ ಈಗ ಅಲ್ಲ ಅವ್ನಿಗೆ ಏನಾರ ಒಂದು ಮತ್ತೆ ಒಂದು ಪರಿಹಾರ ಹೇಳ್ಬೇಕಲ್ಪ, ಅಲ್ಲ ಕೃಷಿ ಹೊಂಡಾಗಿಂದ ಏನಾರ ಮಾಡು ವಿಚಾರ ಮಾಡೋಣ, ಹೆಂಗ ಏನೊಂದಿಟ್ಟು ನೀನ ಹೇಳಪ್ಪ. ಅಂದ್ರೆ ಏನ್ ಗೊತ್ತಾ, ನೀರಿನ ಒಂದು ವೈಜ್ಞಾನಿಕ ತಂತ್ರವನ್ನು ನಾವು ಅರ್ಥ ಮಾಡ್ಕೋಬೇಕು. ನೀರು ಹೆಂಗ ಭೂಮಿಗೆ ಬರುತ್ತೆ, ಅದು ಹೆಂಗೆ ಕಾಯುತ್ತೆ, ಮತ್ತು ಅದು ಆವಿಯಾಗಿ ಮ್ಯಾಲೆ ಹೆಂಗೆ ಹೋಗುತ್ತೆ, ಅಲ್ಲೇ ಮೋಡ ಹೆಂಗೆ ಕಟ್ಟುತ್ತೆ, ಮತ್ತದು ಗುರುತ್ವಾಕರ್ಷಣದಿಂದ ಗುರುತ್ವಾಕರ್ಷಣ ಶಕ್ತಿಯಿಂದ ಮತ್ತೆ ಭೂಮಿಗೆ ಬರುತ್ತೆ. ಇದು ಒಂದು ನಿಸರ್ಗದ ನಿಯಮ, ಇದು ನಿಸರ್ಗ ಯಾರು ಮಾಡಿದ್ದ ಯಾರು ಮಾಡಿದ್ದಲ್ಲ. ಹೌದು ಹೌದು ಹೌದು. ಮತ್ತು ಇಲ್ಲ ಸಮುದ್ರ ಎಲ್ಲ ಹೆಂಗೆ ಆದವು ಅಂತೇಳಂದ್ರೆ, ಆ ಟೈಮಲ್ಲಿ ಭೂಮಿ ತಯಾರ ಅಂದರೆ ಭೂಮಿ ಉಗಮ ಆದಮೇಲೆ ಸಾವಿರಾರು ವರ್ಷದ ಮಳೆ ಅದು, ಸಾವಿರಾರು ವರ್ಷದ ಮಳೆ ಕಟ್ಟದು ಕಟ್ಟದು ಕಟ್ಟದು ಕಟ್ಟದು ಹೋಗಿ ಸಮುದ್ರಗಳು ತಗ್ಗಿನ ನಿಂತ ನಿಂತ ನಿಂತ ನಿಂತ ಭೂಮಿ ಅದು ಪಾರ್ಶ್ವಕ ಅಂಟುಕೊಂಡಿರುತ್ತದೆ. ಹೌದಲ್ಲ, ಒಂದು ಕಡೆ ಭೂಮಿಯ ಯಾವುದೇ ಭಾಗದಲ್ಲಿ ಇದ್ದೇ ಇರುತ್ತೆ. ಶೇಕಡ 70-73% ನೀರು ನೀರಿದೆ ಅಂದರೆ ಅಷ್ಟೆಲ್ಲಾನು ನೀರು ಆಗಬೇಕು ಅಂತೇಳಿದ್ರೆ ಅಷ್ಟು ಭೂಮಿಯಿಂದ ಮತ್ತೆ ಆವಿಯಾಗಿ ಹೋಗ್ತಾ ಇರ್ತ ಬರ್ತಾ ಇರುತ್ತೆ ಗಿಡಗಳಿಗೆ. ಹಿಂಗೆ ನೋಡು, ಭೂಮಿಯಿಂದ ಮಳೆ ಮಳೆಯಿಂದ ಮತ್ತು ಜೀವಿಗಳು, ಏಕಕೋಶಿ ಜೀವಿಯಿಂದ ಬಹುಕೋಶಿ ಜೀವಿ, ಹಾಗೆ ವಿಪರೀತ ಕೋಟ್ಯಾನುಕೋಟಿ ಜೀವಿಗಳು ಮತ್ತು ಉಗಮ ಆಯಿತು. ಇವನ್ನೆಲ್ಲನು ನಾವು ಅರ್ಥ ಮಾಡಿಕೊಂಡ್ರೆ ಏನನ್ಸುತ್ತೆ ಅಂತೇಳಿದ್ರೆ, ಭೂಮಿಯಲ್ಲಿ ಕೂಡ ಈಗ ನೋಡಿ, ನೀನು ಎಷ್ಟೋ ಸರಿ ವಿಚಾರ ಮಾಡ್ತೀವಿ, ನಮಗೆ ಇಲ್ಲಿ ತೆಗ್ಗಿನಾಗಿದ್ದೀವಿ, ಇಲ್ಲಿ ಗಿಡನ ಒಣಗ್ತಾ ಇದ್ದಾವೆ, ಅಲ್ಲಿ ಬೆಟ್ಟದ ಮೇಲಿದೆ ತುತ್ತ ತುದಿಗೆ ಅದು ಹಚ್ಚ ಹಸಿರಾಗಿದೆ, ಹೆಂಗದು ಕೆಳಗಿದ್ದಲ್ಲಿ ನೀರು ಇರಬೇಕು ಮ್ಯಾಲೆ ಹೆಂಗಿದೆ. ಹೌದು, ಅದಕ್ಕೆ ಅದಕ್ಕೂ ನೋಡು ಇದು ನಿಸರ್ಗ ಹೆಂಗಂತೇಳಿದ್ರೆ, ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಕೆಳಗೆ ನೀರು ಬರುತ್ತೆ, ಇನ್ನೊಂದು ಕೇಶಾಕರ್ಷಣ ಶಕ್ತಿಯಿಂದ ನೀರು. ನೋಡು, ಭೂಮಿಯಲ್ಲಿ ನೀರು ಅಂತ ತೇವಾಂಶ ಆಗಲಿ ನೀರಾಗಲಿ ಏನು ಮಾಡ್ತಾವ, ಬೇಸಿಗೆ ಟೈಮ್ ಒಳಗೆ ಭೂಮಿಯಿಂದ ಮೇಲೆ ಬರಕ್ಕೆ ಚಾಲು ಮಾಡುತ್ತೆ ನೀರು, ನೀರು ಬರುತ್ತೆ ಮತ್ತೆ ಆವಿಯಾಗಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಎಷ್ಟು ಸರಿ ನಾವು ಅದನ್ನ ಹೇಳೋದು, ನೋಡು ಇಂಥ ಬೇಸಿಗೆ ಅಂಥ ಸಂದರ್ಭದೊಳಗೆ ಭೂಮಿಯಲ್ಲಿರುವಂಥ ತೇವಾಂಶ ಮ್ಯಾಲೆ ಬರುತ್ತಲ್ಲ, ನೀ ಆವಿಯಾಗ್ಯಾಕೆ ಹೋಗಿಬಿಡ್ತು ಅಂತ ಹೇಳಿದ್ರೆ ಭೂಮಿಯಲ್ಲಿರುವಂಥ ನೀರು ಕಡಿಮೆ ಹಾಕುವಂತ ಹೋಗುತ್ತೆ. ಅದಕ್ಕೆ ಮುಚ್ಚಿಗೆ ಹಾಕು, ಯಾವುದು ಕೃಷಿ ಯಾವುದೇ ತ್ಯಾಜ್ಯ ಇರಲಿ, ಎಲೆ ಇರಲಿ, ಕಸ ಕಳೆ ಏನೇನೋ ಇರುತ್ತಲ್ಲ ಅದನ್ನೆಲ್ಲನೂ ನಮ್ಮ ಬೇರಿನ ಸುತ್ತ ಗಿಡದ ಸುತ್ತ ಹಾಕ್ತಾಯಿರು, ಅಲ್ಲಿ ಒಂದು ಸ್ವಲ್ಪ ಪಾತಿ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೆಯದು, ಹೀಗೆಲ್ಲ ಹೇಳ್ತೀವಲ್ಲ, ಅಷ್ಟೇ ಸಾಕು. ಅದಕ್ಕೆ ಒಂದು ಸ್ವಲ್ಪ ಗಿಡ ಆಯ್ತಂದ್ರೆ ತೇವಾಂಶ ಎಲ್ಲ ಹೀರ್ಕೊಂಡು ತಾನು ಬೆಳ್ಕೊಂತ ನಿಂದಿರುತ್ತೆ. ನಮಗೆ ಬೆಳೆಗಳಿಗೆ ಬೇಕಾಗಿದ್ದದ್ದು ನೀರಲ್ಲ, ತೇವಾಂಶ. ತೇವಾಂಶ ನಾವೇನಂತೀವಿ, ಘಟ ಘಟ ನಾವು ಕುಡಿತೀವಲ್ಲ, ಆಮೇಲೆ ಹೆಚ್ಚು ನೀರು ಹಾಕಿದ್ರೆ ಚಲೋ ಬೆಳೀತಾವೆ, ಎಷ್ಟು ಬೇಕು ಅಷ್ಟ ತಗೋತಾವೆ, ಎಷ್ಟು ಬೇಕು ಅಷ್ಟ ಜಾಸ್ತಿ ತಗೊಳ್ಳೋದಲ್ಲ. ಅದೇ ನೋಡಪ್ಪ, ಈಗ ನಮಗೆ ನೀರು ಎಡಕ್ಕೆ ಹಾಕಿ ಬಂದಿರ್ತೀವಿ, ಒಂದು ಕಡೆ ಕುಂತ ಒಂದು ಸ್ವಲ್ಪ ನೀರು ಕೊಡು ಅಂತ ಹೇಳಿದ ತಕ್ಷಣ ಬಕೀಟ್ ತಂದು ಕೊಟ್ಟು ನೀವು ಪೂರ್ತಿ ಮುಳುಗಿಸ್ಬಿಟ್ರೆ ಹೌದಲ್ಲ. ಅದಕ್ಕೆ ನಮಗೆ ಎಷ್ಟು ಬೇಕು, ಒಂದು ಗಿಂಡಿ ಏನೇನು ಬೇಕು, ಒಂದು ಲೋಟ ಅಷ್ಟು, ಎರಡು ಲೋಟ ಮೂರು ಲೋಟ ಅಷ್ಟು ಬೇಕು. ಅದು ಮತ್ತು ನಾವು ಉಸಿರಾಡೋ ಸ್ಥಿತಿಯೊಳಗೆ ನೀರು ಕುಡಿತೀವಿ, ನಿಮಗೆ ಮೂಗು ಮುಚ್ಚೋ ನೀರು ಕುಡಿಯೋಕ್ಕಾಗಲ್ಲ. ಅದಕ್ಕೆ ನೀರನ್ನು ಕೂಡ ಅದಕ್ಕೆ ಎಷ್ಟು ತೇವಾಂಶ ಬೇಕು ಅಷ್ಟು ಸಿಗುವಂಗೆ ನೋಡ್ಕೊಳ್ಳೋದು ಒಂದು, ಮತ್ತೆ ಅಲ್ಲಿ ಕೆರೆ ಕುಂಟೆ ಇತ್ತು ಅಂದ್ರೆ ಅದಕ್ಕೆ ನೀರು ತುಂಬಿಸೋದು ಇನ್ನೊಂದು. ಹೌದಪ್ಪ. ಮತ್ತೆ ಹಳ್ಳ ಕೊಳ್ಳ ಇತ್ತು ಅಂತ ಹೇಳಿದ್ರೆ ಚೆಕ್ ಡ್ಯಾಮ್ ಹಾಕೋದು ಇನ್ನೊಂದು. ಹೌದು, ಇಂಥವೆಲ್ಲಾನು ಮಾಡ್ಕೊಂತಿದ್ರೆ ನೀರಿಂದು ಹರಿವು ಜಾಸ್ತಿ ಆಗ್ತದೆ, ಅಂತರ್ಜಲ ಜಾಸ್ತಿ ಆಗ್ತದೆ, ಅಂತರ್ಜಲ ಜಾಸ್ತಿ ಆಗ್ತದೆ, ಅದನ್ನ ಬಿಟ್ಟಿದ್ರೆ ಸಮಸ್ಯೆ ನೋಡಪ್ಪ. ಇದು ಈಗೇನ ಕಲ್ಲಪ್ಪ ಏನ್ ಇದನ್ನ ತೋಡಾಕತ್ತಾನಲ್ಲ, ಈಗ ಇದ ಸಮಸ್ಯೆ ಆಗೋದು ನೋಡಪ್ಪ. ಮತ್ತೆ ಅದ ಅವಂದು ಇರೋದು 8 ಎಕರೆ ಐತಿ, ಎಲ್ಲಿ ನೀರ್ ನಿಲ್ದಂಗ್ ನೋಡ್ಕೊಂಡ ನಾವು ಸುಮ್ಮನೆ ಬೇರೆದ್ರು ಹೊಲಕ್ಕೆ ಹೋಗ್ಬಿಟ್ಟು ಹೊಡೋಕು ಹಿಂಗೆಲ್ಲ ಅಂದರೆ, ನಾನು ನಿಲ್ಲಿಸಿದ ನೀರು ನನಗೆ ಉಪಯೋಗ ಆಗುತ್ತಂತಲ್ಲ ನಿನಗೂ ಆಗ್ಬೋದು, ಯಾಕಂದ್ರೆ ಅಂತರ್ಜಲದೊಳಗೆ ಯಾವ ಕಡೆ ಮೂವ್ ಆಗುತ್ತೆ, ಯಾವ ಕಡೆಗೆ ಅದು ಹೋಗುತ್ತೆ, ಒಳಗೆ ಹೋಗ್ತದೆ ಭೂಮಿ ಒಳಗೆ ಎಲ್ಲೆಲ್ಲಿ ಹೆಂಗಿದೆ. ಆಮೇಲೆ ಇದು ಎಲ್ಲರದು ಕರ್ತವ್ಯ ಆಗ್ಬೇಕು, ಎಲ್ಲರ ಕರ್ತವ್ಯ, ಎಲ್ಲರೂ ಕರ್ತವ್ಯ ಆಗ್ಬೇಕು. ಈಗ ಹೇಳಿದ್ನಲ್ಲ, ಈಗ ಆ ಕಡೆ ಅವನು ಸಂಗಪ್ಪನು ಹೊಡಿಸಿದ, ಆಯ್ತಾ ಕಲ್ಲಪ್ಪನು ಹೊಡಿಸಿದ, ಇತ್ತಾಗ ಇವನು ಹೊಡಿಸಿದ, ಸುಬ್ಬಣ್ಣನು ಹೊಡಿಸಿದ ಅಂತಂದ್ರೆ ನೀರು ಸಿಗಬೇಕು. ಹಂಗೆ ಅದೆಲ್ಲ ನೀರು ಹೆಂಗೆ ಸಿಗಬೇಕು, ಮತ್ತೆ ಅದು ಬರೀ ನೀರು ಇರಲ್ಲ, ಅದು ಅದನ್ನು ಕೂಡ ಪರೀಕ್ಷೆ ಮಾಡ್ಬೇಕಲ್ಲ. ಹೌದು, ಎಷ್ಟು ಕೃಷಿ ಯೋಗ್ಯ ನೀರು ಅದನ್ನೋ ಇಲ್ಲೋ, ಅಲ್ಲಿ ಇರುವಂತ ಇದಕ್ಕೆ ಯೋಗ್ಯ ಅದನ್ನೋ ಇಲ್ಲೋ ನೀರು ಅನ್ನೋದನ್ನು ಅದನ್ನು ನೋಡ್ಬೇಕಾಗ್ತದ. ಇಲ್ಲಾಂದ್ರೆ ಅದು ಎಲ್ಲ ಉಪ್ಪು ಹುಳಿ ಆಗಿ ಮಣ್ಣಿನ ಸ್ವಾದನ ಆಗಿಬಿಡುತ್ತೆ. ಹೌದು ಹೌದು ಹೌದು. ಈಗ ಅವಂಗ ಹೇಳ್ತಾನೆ, ತಡಿಯ ನೀನು ಒಂದಿಟ್ಟು ನಡಿಪ್ಪ, ಏನಾರ ಒಂದು ಹೇಳೋಣಂತ. ನಡಿ ನಡಿ, ಹೋಗೋಣ ನಡಿ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಧ್ವನಿಗಳು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಕೃಷಿ ರಂಗದಲ್ಲಿ ಮುಂದೆ ಕಾರ್ಯಕ್ರಮ ಹೊಲಕಬುತ್ತಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನಗಲ್. ಮಾಲಕ್ಕ, ಮಾಲಕ್ಕ ಎಲ್ಲಿದೆಯಾ? ಆ ಬಾವಾ ಬಾಬಾ, ಆ ಬಂದಿ, ಬಾಳ ದಿವ್ಸಕ್ ಬಂದಿ ನೋಡ. ಮಾಲಕ್ಕ, ನನಗ ಬಾಳ ಬಾಯಿ ಒಣಗದಂಗ ಆಗಾಕತ್ತೈತೆ, ತೆಂಗಿನ ಗಿಡದಾಗಿಂದ ಒಂದ್ ಎಳ್ನೀರ್ ಇಳಿಸಿ ಕೊಡವಾ, ನಂಗೆ ಕುಡಿಯೋಂಗಾಗೈತ್ ನೋಡ.

ಅದು ಲಾಭಕ್ಕಾಗಿ ಮಾಡಿದ್ದು, ನಮ್ಮ ಆರೋಗ್ಯಕ್ಕಾಗಿ ಮಾಡಿದ್ದಲ್ಲ. ಆಮೇಲೆ ನೀವು ಅದನ್ನು ಫ್ರಿಡ್ಜ್ನಾಗ ತಂಪಿರ್ಲಾರ್ದ ಕುಡಿತೀರಿ ಅಂದ್ರೆ ಅದರಷ್ಟು ಕೆಟ್ಟು, ನೀವು ಒಂದು ಗುಟ್ಕು ಕುಡಿಲಿಕ್ಕಾಗೋದಿಲ್ಲ. ಅದನ್ನು ತಂಪಾಗಿಟ್ಟರೆ ಅಷ್ಟೇ ಅದಕ್ಕೆ ಒಂದು ರುಚಿ ಇರ್ತದೆ. ಆದರೆ ನೀವು ಯಾವ ಎಳ್ನೀರನ್ನು ಫ್ರಿಡ್ಜ್ನಾಗ ಇಟ್ಟು ಕುಡಿಬೇಕಾಗಿಲ್ಲ, ಕಬ್ಬಿನ ಹಾಲನ್ನು ಫ್ರಿಡ್ಜ್ನಾಗ ಇಟ್ಟು ಕುಡಿಬೇಕಾಗಿಲ್ಲ. ಅದಷ್ಟು ರುಚಿನೂ ಇರ್ತದೆ, ಆರೋಗ್ಯಕ್ಕೂ ಚಲೋ ಇರ್ತದೆ. ಆಮೇಲೆ ನೋಡ್ರಿ ಅಕ್ಕಿ, ತೆಂಗಿನ ಮರ ಬೆಳಿಬೇಕಂದ್ರೆ ನೀರ್ ಚಂದಗೆ ಬಸ್ತ್ ಹೋಗುವಂತ ಬಿಸಿಲು ಜಾಸ್ತಿ ಬರಬೇಕು ಆ ಸ್ಥಳದೊಳಗ, ಮತ್ತ ನೀರ್ ಬಸತ್ ಹೋಗ್ಬೇಕು ಹಂಗಿರ್ಬೇಕು. ಆಮೇಲೆ ಅದ್ರ ಸುತ್ತಮುತ್ತಲ ಏನಾರ ಸಣ್ಣ ಪುಟ್ಟ ಗಿಡ ಕಳಿ ಬೆಳೆದ್ಮಂದ್ರೆ ಅವನ್ನೆಲ್ಲ ತೆಗೆದು ನೀರ್ ಚಂದಗೆ ಬಸ್ತ್ ಹೋಗುವಂತ ಮಣ್ಣು ಇರ್ಬೇಕು. ಆಮೇಲೆ ಮರಳು ಮಿಶ್ರಿತ ಮಣ್ಣು ಅದಾಗಿರ್ಬೇಕು. ನೀವೇನು ಹಚ್ಚಬೇಕಾರ ಸ್ವಲ್ಪ ಮರಳು ಹಾಕಿದ್ರು ಅಡ್ಡಿ ಇಲ್ಲ ಮೊದ್ಲಿಗೆ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಿನ್ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಕೊಡ್ಬೇಕು. ಎಷ್ಟು ಸುಖಂ ಕೊಡೋದಂತ ಈಗ ನಿನಗ ಮನಿಯೊಳಗ ಸಸಿ ಮಾಡ್ಕೋಬೇಕು ಅಂದ್ರ ಡಿಸೆಂಬರ್ ಫೆಬ್ರವರಿ ತಿಂಗಳೊಳಗ ಮರದಿಂದ ತಾವ ಅವು ಪಕ್ವಾಗಿ ಉದುರಿ ಬಿದ್ದಂತಹ ಬಲ್ತ್ ಕಾಯಿ ಅರಿಸ್ಕೋಬೇಕು. ಅದರಿಂದ ಮಾಡಬಹುದು. ಮಣ್ಣು ನಮ್ದು ಹೆಂಗಿರ್ತದ ಅದರ ಪ್ರಕಾರ ನೀವು ಏನು 1 meter ಆಳ, 1 meter ಅಗಲ ಮತ್ತು 1 meter ಉದ್ದ ಈ ರೀತಿ ಗುಂಡಿ ತೋಡಿ ಸಸಿಗಳನ್ನ ನೆಡಬೇಕು. ಮಣ್ಣಿನ ಮೇಲ್ಮೈಕ್ಕಿಂತ 1 inch ಕೆಳಗ ಸಸಿ ನಾಟಿ ಮಾಡಬೇಕು. ಆಮೇಲೆ ನಾಟಿ ಮಾಡಿದ ತಕ್ಷಣ ನೀರ್ ಹಾಕಿ ತೇವಾಂಶ ಉಳಿಸಾಕ ಈ ಗರಿ ಮತ್ತು ಒಣ ಎಲೆಗಳಿಂದ ಅದನ್ನ ಕವರ್ ಮಾಡಬೇಕು. ಅದಕ್ಕೇನ್ ಮಲ್ಚಿಂಗ್ ಅಂತಾರ, ಯಾರು ಸಸಿಯಿಂದ ಬೆಳೆಸ್ತಾರ ಅವರು. ಆಮೇಲೆ ಮಳಿ ಇಲ್ದಾಗ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ 40-50 liter ನೀರನ್ನ ನಾವು ಹನಿ ನೀರಾವರಿ ಮೂಲಕ ಕೊಡಬಹುದು. ಆಮೇಲೆ ಈ ಬೋರಾನು, ಮ್ಯಾಂಗ್ನೀಸು, ಮ್ಯಾಗ್ನೇಶಿಯಂ ಅಂಶ ಇರುವಂತಹ ಸಮತೋಲಿತ ಗೊಬ್ಬರಗಳನ್ನ ನೀಡಬೇಕು. ಆಮೇಲೆ ಇದನ್ನ ಅಂತರ್ ಬೆಳೆಯಾಗಿ ಬೆಳಿಬಹುದು ನೋಡು, ಆ ಬಾಳೆಗಿಡ ಜೊತೆ, ಅಲಸಂದಿ ತರಕಾರಿ ಜೊತೆ, ನೋಡು ಕಾಳುಗಳ ಜೊತೆ ಇದನ್ನ ಅಂತರ್ ಬೆಳೆಯಾಗಿ ಬೆಳೆದ್ರು ಬಹಳ ಚಲೋ ಇರ್ತದ ನೋಡು. ಬಹಳ ಚಲೋ ಮಾಹಿತಿ ಕೊಟ್ಟೆ ಮಾಲಕ್ಕ. ಆತ್ ಇನ್ನೊಂದೆರಡು ಎಳ್ನೀರ್ ಕೊಡ, ನಾನು ಹೊಲಕ್ ಬುತ್ತಿ ತಗೊಂಡು ಹೊಂಟಿದ್ದೆ. ಮತ್ತಿವತ್ ನೋಡು ತೆಂಗಿನ ತುರಿ ಹಾಕಿ ನಾನು ಕೋಸಂಬರಿ ಮಾಡೇನಿ, ಹೊಲಕ್ ಬುತ್ತಿ ತಗೊಂಡ್ ಹೊಂಟೇನಿ, ಬರ್ತೀನ ನನ್ನ ಜೊತೆ. ಹಾ ಬರ್ತೇನೆ ತಗೋವ, ಇನ್ನೊಂದ್ಸರಿ ಬರ್ತೀನಿ ನಾನು. ಎತ್ತಗೋ 2x4 ಬೈ ಹೊಲ್ದಾಗ ಎಲ್ಲಾರ್ಗು ಕೊಡು. ಆತ್ ನಡಿ ಹಂಗಾರ, ಚಕ್ಕಡಿ ಗಾಡಿಯಾಗ ಇಟ್ಟ ಬಿಡೋಣ ನಡಿ ಹಂಗಾರ. ನಡಿ ಮಾಲಕ್ಕ, ಹೋ ಬರ್ಲ ನಾನು. ಹೋ ಬಾವ ಹೋ ಬಾ. ಹೊಲಕ ಬುತ್ತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನ್ಗಲ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ರೋಣ ತಾಲೂಕು ಗಜೇಂದ್ರಗಡದ ಮರೆಪ್ಪ ಚನ್ನಪ್ಪ ದಾಸರ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ಕ್ಷಣಕಾಲವು ಹರಟೆಯಲ್ಲಿ ಕಳಿಯಬೇಡ ಜಾಣೆ, ಕ್ಷಣಕಾಲವು ಹರಟೆಯಲ್ಲಿ ಕಳಿಯಬೇಡ ಜಾಣೆ, ಗುಣವಂತೆ ಆಗಮ್ಮ ಘನವಂತೆ ನೀನೆ. ತವರ ಮನೆಯ ಕೀರ್ತಿಯನ್ನು ತರುವ ಭಾರ ನಿನ್ನದು, ಸವಿ ನುಡಿಯಲಿ ಜನಮನವನ್ನು ಗೆಲ್ಲುವ ಭಾಗ್ಯ ನಿನ್ನದು. ತವರ ಮನೆಯ ಕೀರ್ತಿಯನ್ನು ತರುವ ಭಾರ ನಿನ್ನದು, ಸವಿ ನುಡಿಯಲಿ ಜನಮನವನ್ನು ಗೆಲ್ಲುವ ಭಾಗ್ಯ ನಿನ್ನದು. ಅವಿರತ ಕಡು ದುಃಖವಿರಲಿ ಶಾಂತಿಯನ್ನು ತಾಳುವುದು, ಯುವತಿಯರಿಗೆ ಸುದಯವಿದು ಸತ್ಯ ಸಾಕ್ಷಿಯಾಗುವುದು, ಗುಣವಂತೆ ಆಗಮ್ಮ ಘನವಂತೆ ನೀನೆ. ಕ್ಷಣಕಾಲವು ಹರಟೆಯಲ್ಲಿ ಕಳಿಯಬೇಡ ಜಾಣೆ, ಕ್ಷಣಕಾಲವು ಹರಟೆಯಲ್ಲಿ ಕಳಿಯಬೇಡ ಜಾಣೆ, ಗುಣವಂತೆ ಆಗಮ್ಮ ಘನವಂತೆ ನೀನೆ. ದೇವರ ಮನೆಯ ಕೀರ್ತಿಯನ್ನು ತರುವ ಭಾರ ನಿನ್ನದು, ಸವಿ ನುಡಿಯಲಿ ಜನಮನವನ್ನು ಗೆಲ್ಲುವ ಭಾಗ್ಯ ನಿನ್ನದು. ಅವಿರತ ಕಡು ದುಃಖವಿರಲಿ ಶಾಂತಿಯನ್ನು ತಾಳುವುದು, ಯುವತಿಯರಿಗೆ ಸುದಯವಿದು ಸತ್ಯ ಸಾಕ್ಷಿ ಆಗುವುದು. ಗುಣವಂತಿ ಆಗಮ ಘನವಂತಿ ನೀನೆ, ಕ್ಷಣಕಾಲವು ಹರಟೆಯಲಿ ಕಳಿಯಬೇಡ ಜಾಣೆ, ಕ್ಷಣಕಾಲವು ಹರಟೆಯಲಿ ಕಳಿಯಬೇಡ ಜಾಣೆ, ಗುಣವಂತಿ ಆಗಮ ಘನವಂತಿ ನೀನೆ. ಮಕ್ಕಳಲ್ಲಿ ಮತ್ಸರ ಬಳಿ ಮಮತೆ ಇರಲಿ ಎಲ್ಲರಲ್ಲಿ, ಗಂಡನ ಗುರುವೆಂದು ಸೇವೆಗೈಯುವುದೇ ಮುಕ್ತಿಯದು, ಗಂಡನು ದೇವರು ಎಂದು ಪೂಜಿಸುವುದೇ ಪುಣ್ಯವನು, ಗಂಡನ ಗುರುವೆಂದು ಸೇವೆಗೈಯುವುದೇ ಮುಕ್ತಿಯದು, ಗಂಡನು ದೇವರು ಎಂದು ಪೂಜಿಸುವುದೇ ಪುಣ್ಯವನು. ಗಂಡನ ಮನೆ ವೈಕುಂಠ ಕೈಲಾಸವು ಸ್ವರ್ಗವಿದು, ಗಂಡನ ಗತಿಮತಿ ಮೋಕ್ಷಕ್ಕೆ ಶ್ರೀಧರ್ಮವು ಸಾರುವುದು. ಗುಣವಂತಿ ಆಗಮ ಘನವಂತಿ ನೀನೆ, ಕ್ಷಣಕಾಲವು ಹರಟೆಯಲಿ ಕಳಿಯಬೇಡ ಜಾಣೆ, ಕ್ಷಣಕಾಲವು ಹರಟೆಯಲಿ ಕಳಿಯಬೇಡ ಜಾಣೆ, ಗುಣವಂತಿ ಆಗಮ ಘನವಂತಿ ನೀನೆ. ಮಕ್ಕಳಲ್ಲಿ ಮತ್ಸರವಳಿ ಮಮತ ಇರಲಿ ಎಲ್ಲರಲ್ಲಿ, ಮಕ್ಕಳಲ್ಲಿ ಮತ್ಸರವಳಿ ಮಮತ ಇರಲಿ ಎಲ್ಲರಲ್ಲಿ, ನಕ್ಕು ನಲಿದು ತಿರುಗುವ ಸತಿ ಬೀಳುವಳು ನರಕರಲಿ, ಅಕ್ಕಳತೆಯ ಜೀವನವೇ ಸತ್ಕೀರ್ತಿ ಗಳಿಸುವುದು, ಸಕ್ಕರೆ ಹಾಲು ಸವಿಯಂತೆ ಸಂಸಾರವು ಸಾಗುವುದು. ಗುಣವಂತಿ ಆಗಮ ಘನವಂತಿ ನೀನೆ, ಕಾಲವು ಹರಟೆಯಲಿ ಕಳಿಯಬೇಡ ಜಾಣೆ, ಕ್ಷಣಕಾಲವು ಹರಟೆಯಲಿ ಕಳಿಯಬೇಡ ಜಾಣೆ, ಗುಣವಂತಿ ಆಗಮ ಘನವಂತಿ ನೀನೆ, ಗುಣವಂತಿ ಆಗಮ ಘನವಂತಿ ನೀನೆ. ಮೌನಯ್ಯ ತಾನೆ ಬಂದ ಬಂದ್ರ ಕಡಿಮೆ ನಂದ, ಮೌನಯ್ಯ ತಾನೆ ಬಂದ ಕೊಲಿಗೆರಿ ಸ್ಥಳದಲ್ಲಿ ಎಲುವಿನಂದರ ಹಾಕಿ, ಕೊಲಿಗೆರಿ ಸ್ಥಳದಲ್ಲಿ ಎಲುವಿನಂದರ ಹಾಕಿ, ಕುಲದವರ ಕೂನ ಹೇಳಂದ ಕೂಡುಂಡೆ ನಂದ, ಮೌನಯ್ಯ ತಾನೆ ಬಂದ ಬಂದ್ರ ಕಡಿಮೆ ನಂದ, ಮೌನಯ್ಯ ತಾನೆ ಬಂದ ದಾಸರ ದಂಡತ್ತು ದ್ವೇಷವ ನುಂಗಿಕೊಂಡು, ದಾಸರ ದಂಡತ್ತು ದ್ವೇಷವ ನುಂಗಿಕೊಂಡು, ಆಸೆ ಮಾಡವರ ಗಂಡಂದ ಶೋಷಿ ನೋಡಂದ, ಮೌನಯ್ಯ ತಾನೆ ಬಂದ ಬಂದ್ರ ಕಡಿಮೆ ನಂದ, ಮೌನಯ್ಯ ತಾನೆ ಬಂದ ಕೆರಿ ಸ್ಥಳದಲ್ಲಿ ಕೋಲು ಮೆರವಣಿಗೆ ತೆಗೆದು ಇಣಕೆರಿ ಸ್ಥಳದಲ್ಲಿ ಕೋಲು ಮೆರವಣಿಗೆ ತೆಗೆದು ಹಣಕಲಾಡವರ ಗಂಡಂದ ಕೆಣಕಿ ನೋಡಂದ ಮೌನಯ್ಯ ತಾನೇ ಬಂದ ಬಂದ್ರ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ಕೆರಿ ಸ್ಥಳದಲ್ಲಿ ಕೋಲು ಮೆರವಣಿಗೆ ತೆಗೆದು ಇಣಕೆರಿ ಸ್ಥಳದಲ್ಲಿ ಕೋಲು ಮೆರವಣಿಗೆ ತೆಗೆದು ಹಣಕಲಾಡವರ ಗಂಡಂದ ಕೆಣಕಿ ನೋಡಂದ ಮೌನಯ್ಯ ತಾನೇ ಬಂದ ಬಂದ್ರ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ಹಂಪಿಯ ಸ್ಥಳದಲ್ಲಿ ಇಂಪಾದ ಗಿಡಗಳು ಹಾಕಿ ಹಂಪಿಯ ಸ್ಥಳದಲ್ಲಿ ಇಂಪಾದ ಗಿಡಗಳು ಹಾಕಿ ಇಂಪಾದ ಗಿಡಗಳಿರಲಂದ ತಂಪಿರಲೇಳಂದ ಮೌನಯ್ಯ ತಾನೇ ಬಂದ ಬಂದ್ರ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ಧರೆಗಳು ತಿಂತಾಡಿ ಮೆರೆವನು ಲಿಂಗನ ಬಂಡಿ ಧರೆಗಳು ತಿಂತಾಡಿ ಮೆರೆವನು ಲಿಂಗನ ಬಂಡಿ ಗಂಗೆಯ ಬಲದಲ್ಲಿ ಇರುವನು ಮೌನಯ್ಯ ತಾನು ಮೌನಯ್ಯ ತಾನೇ ಬಂದ ಬಂದ್ರ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ನಮ್ಮನ್ನು ಹಡೆದವರು ಹಡೆದ ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಡೆದವರು ನವಮಾಸದಿ ಗರ್ಭದಿ ಹೊತ್ತು ನಾನಾ ಕಷ್ಟದಲ್ಲಿ ಹೆತ್ತು ನವಮಾಸರಿ ಗರ್ಭದಿ ಹೊತ್ತು ನಾನಾ ಕಷ್ಟದಲ್ಲಿ ಹೆತ್ತು ಸಾವು ನೋವು ಸಹಿಸಿದವರು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ